ಕಡಲಿಗೆ ಭವಕಡಲಿಗೆ ಕುಂಭ ಸಂಭವ ನಡೆದು ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ನಡೆದು ಬಾರಯ್ಯ ನಡೆದು ಬಾರಯ್ಯ ನಡೆದು ದಶಮಿ ಆಶ್ವಿಜ ಶುದ್ಧ ಮಾಸದ ನಿಜರ ಧಾರೂಢರಾಗಿ ಸುಜನರಿ ದೊಡಗೂಡಿ ವಿಜಯ ದಶಮಿ ಆಶ್ವಿಜ ಶುದ್ಧ ಮಾಸದ ನಿಜರ ಧಾರೂಢರಾಗಿ ಸುಜನರಿ ದೊಡಗೂಡಿ ಗಜ ಸಿಂಹ ಮಯೂರ ದ್ವಿಜ ಸಿಂಹ ಸಾಂಗ ಭಜ ಬಾಪುರೆಯರರು ನಿಜಗವು ತಲೆದೂಗಿ ಶ್ರೀನಿವಾಸ ಕರವ ಮುಗಿದು ನಿನ್ನ ಕರೆದರೆ ಬಾರದ ಕರುವವು ಯಾಕೋ ಕರೆದರೆ ಬಾರದ ಕರೆದರೆ ಬಾರದ ಕರೆದರೆ ಬಾರದ ಕರುವವು ಯಾಕೋ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ ಕರಿರಾಜ ಅವ ನಿನ್ನ ಹಿರಿಯಪ್ಪನ ಮಗನೇನೋ ಕರಿರಾಜ ಅವ ನಿನ್ನ ಹಿರಿಯಪ್ಪನ ಮಗನೇನೋ ಶರಣಾಗತ ರಕ್ಷಾಮಣಿ ಎನ್ನುವ ಬಿರುದು ಬೇಕಾದರೆ ಸರಸರ ಬಾಬ ಕರುಣ ಗಮನ ಗೋಪಾಲ ವಿಠಲ ಭವ ಕಡಲಿಗೆ